ಹಿಂಗಾರಿ ಬೆಳೆಗಳಾದ ಕಡಲೆ, ಜೋಳ ಹಾಗೂ ಗೋಧಿ ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳು ಯಾವುದವು, ಮತ್ತು ಅವುಗಳ ಲಕ್ಷಣಗಳು ಏನೇನದವು, ಮತ್ತು ಅವುಗಳನ್ನು ಯಾವ ರೀತಿ ಹತೋಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಡಲೆ, ಜೋಳ ಹಾಗೂ ಗೋಧಿ ಬೆಳೆಗಳಿಗೆ ಬರುವ ರೋಗಗಳು ಹಾಗೂ ಹತೋಟಿ ಕ್ರಮಗಳ ಕುರಿತು ಡಾಕ್ಟರ್ ಪಿ ವಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ್ ಶಿರಪಡಿಗಿ. ಕೃಷಿ ರಂಗದಲ್ಲೀಗ ಜನಪದ ಸಂಗೀತ. ರಾಮದುರ್ಗ ತಾಲೂಕು ಸುರೇಬಾನದ ಹನುಮಂತ್ ಈಶ್ವರಪ್ಪ ಶಿರೂರು ಹಾಗೂ ಮೇಳದವರಿಂದ ಹಂತಿ ಪದಗಳು. ಆಷಾಢ ಮಾಸದಾಗ ಬೇಸ್ಯಾವ ಮಾ ಮಾ